ಕೆವೈಸಿ ಅಪ್ಡೇಟ್ ಮಾಡಿ, ಇಲ್ದಿದ್ರೆ ನಿಮ್ ಖಾತೆ ಸ್ಥಗಿತಗೊಳ್ಳುತ್ತೆ. ಈ ತಿಳುವಳಿಕೆನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ಹಲೋ, ನಿಮ್ SBI ರಿವಾರ್ಡ್ಸ್ ಪಾಯಿಂಟ್ಸ್ ಎಕ್ಸ್ಪೈರ್ ಆಗ್ತಿದೆ, ಈಗ್ಲೇ ಕ್ಲೇಮ್ ಮಾಡಿ. ಈ ತಿಳುವಳಿಕೆಯನ್ನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ನಿಮ್ ಡ್ರಗ್ಸ್ ಪ್ಯಾಕೇಜ್ ಸಿಕ್ಕಿದೆ, ನೀವು ಡಿಜಿಟಲ್ ಅರೆಸ್ಟ್ ನಲ್ಲಿದ್ದೀರಾ. ಈ ತಿಳುವಳಿಕೆಯನ್ನ ಆಲಿಸಿ ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದಿರಿ. ಆನ್ಲೈನ್ ಮೋಸಗಳ ಬಗ್ಗೆ ಎಚ್ಚರ ವಹಿಸಿ. SBI ಅನ್ನು ಆಲಿಸಿ ಹಾಗೂ ಸುರಕ್ಷಿತವಾಗಿರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಆಯ್ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿ ಬರುತ್ತದೆ ಜೀವನ ಬೆಳಕು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಕಲವ ಏ ಕಲವ, ತೋಟದಾಗ ಕೂತು ಪಟ ಪಟ ಪಟ ಬಡ್ಕೋತ ಗುಂಗಾಡ ಓಡಿಸಿದ್ರ ಅವೇನ್ ಹೋಗ್ತಾವ ಅಂತ ತಿಳ್ಕೊಂಡಿ ಏನ? ಅಯ್ಯ ಮಲ್ಲಕ್ಕನ ಬಾರ್ಬೇ ಬಾ, ಕುಂದ್ರ ಬಾ. ಇವ್ವ ತಡಿ ತಡಿ, ಇಲ್ಲಿದನ್ ಹಾಸ್ತೀನಿ ತಡಿ. ಇವ್ವ ತುಂಬ್ಯಾವ ಗುಂಗಾಡಿವು. ನೋಡ ಕಲವ, ನೀನ ಎದ್ದ ಈ ಕಡೆ ಬೈಲಿಗೆ ಬಾ. ನೀ ಅಲ್ಲೇ ಕುಂತ ನನ್ನೂ ಅಲ್ಲೇ ಬಾ ಅಂತಂದ್ರ ನೀ ಏನ್ ಪೇಪರ್ ಗಿಪ್ಪರ್ ಓದ್ತೀಯ, ಸುದ್ದಿ ಗಿದ್ದಿ ಕೇಳ್ತೀಯ ಇಲ್ಲ ಗೊತ್ತಿಲ್ಲ, ಊರ್ ತುಂಬ ಡೆಂಗು ಐತಂತ. ಡೆಂಗೂನ? ನೀ ಕೇಳೇ ಇಲ್ಲ ನೀನ್? ಇಲ್ಲ ವಾ. ಮತ್ ನೋಡ, ಆ ನೀರಿನ ತೊಟ್ಟಿ ಗುಂಟ ಗುಂಗಾಡ ತತ್ತಿ ಇಟ್ಟು ಮರಿ ಮಾಡಿ ಅವು ಈ ಡೆಂಗು ಕಾಯಿಲೆ ಹರಡ್ತಾವಂತ, ನೀ ಕೇಳಿಲ್ಲೇನ? ಅಲ್ಲಿ ಬೇ, ಮತ್ತ ಗಿಡಕ್ ನೀರ್ ಹಾಕಾಕ ಮತ್ ಅದೊಂದ್ ಸಣ್ಣದೊಂದ್ ಟ್ಯಾಂಕ್ ಇಟ್ಟಿನವ ಅಲ್ಲಿ, ಮತ್ ಅದನ್ ಏನ್ ಮಾಡಂತಿ ನೀನ್? ಟ್ಯಾಂಕ್ ಇದ್ಕೊಳಿವಾ, ಅದ್ರ ಮ್ಯಾಗ ಮುಚ್ಚು ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಮತ್ ನೋಡ್ದ ಅಲ್ಲೇ ಆ ಟೈರ್ ಒಗ್ದಿ ನೋಡ್, ಅದನ್ನ ತೆಗದ ಕಡೆ ಚೆಲ್ಬೇಕು ನೀನ. ಅಲ್ಲ ಈಗ ಮತ್ತೆ ಅದ್ರ ಮೇಲೆ ಮುಚ್ಚಿದ್ರ ಇವು ಬರೋದಿಲ್ಲ ಅಂತೇನ ಸೊಳ್ಳೆ? ಮುಚ್ಚಿದ್ರ ಬರುದಿಲ್ಲ, ಮತ್ತ ಅವಾಗ ಅವಾಗ ತೊಟ್ಟಾಗಿನ ನೀರ್ ಸ್ವಚ್ಛ ಮಾಡ್ಕೊಂತಿರ್ಬೇಕು. ನೀ ಅದ್ ಬಿಟ್ಟು ಹಿಂಗ ನೋಡ್ದ ಅರ್ಧ ತೋಳಿನ ಬ್ಲೌಸ್ ಹಾಕೊಂಡಿ ಅಲ್ಲಿ ಹೋಗಿ ನಿಂತ ಹುಳ ಕಡ್ಸ್ಕೊಂಡ್ರ ಏನ್ ಬಾಯ್ ತಕೊಂಡ್ ಮಕ್ಕೊಳೋ ವಿಚಾರ ಐತೆ? ಏನ್ ಕತಿ ನಿಂಗ ಈ ಟೈರ್ ಅಂದೆಲ್ಲ ನೀನ್? ಇದು ನನ್ನ ಹಿರೇ ಮಗ ಐತೆ ನೋಡ. ಯವ್ವ ನಾವಲ್ಲ ಆ ಟೈರ್ ಹಂಗಾತಂತೇತಿ ಈ ಮೂಲ್ಯಾಗ ಹೋಗಿತೈತಿ. ನಾ ಎಷ್ಟು ಹೇಳಿಬೇ ಈ ಹುಡುಗರಿಗೆ? ಹೇಳಬೇಕು ನೀನು, ತಲೆಯಾಗ ಹೋಗು ಮಠ ಹೇಳಬೇಕು. ಈಗ ಆ ಟೈರ್ನಾಗ ನೀರ್ ನಿಂತು ಅಂದ್ರ ಮಳಿ ಬರಾಕತೈತಿ ಇಲ್ಲಿಗ. ಆ ನೀರ್ ನಿಂತು ಅಂದ್ರ ಅದ್ರಾಗ ಮತ್ತೆ ಸೊಳ್ಳಿ ಮೊಟ್ಟೆ ಇಡ್ತಾವ. ನೀನು ಹಿಂಗಂತಿದಿ, ಅದ ನನ್ ಮಗ ಏನಂತೈತಿ ಟೈರ್ ಒಗಿಬಾರ್ದಂತ ಅವಾಗ ಅವೇನೋ ಅದ್ರ ಹೋಗಿ ಮಣ್ಣು ಹಾಕಿ ಗಿಡ ಹಚ್ತಾನಂತವ. ಅದರೆ ಮಾಡನ್ನ, ನೀರ್ ನಿಲ್ಬಾರ್ದು ನೋಡು. ಅಲ್ಲ ಟೈರ್ನೊಳಗ ಗಿಡ ಹಚ್ಚೋದು ಖರೆ ಹೋದಿಲ್ಲ, ಮತ್ತೆ ಹಚ್ಚವಲ್ಲ ಅದರ ನೀರ್ ನಿಲ್ಲಿಕ್ ಅವಕಾಶ ಮಾಡ್ಕೊಡ್ಬಾರ್ದು. ತಡಿ ಈಗ ಅವ ಬರ್ಲಿ, ಅಡ್ಡಾಡ್ದ ಆಗ್ಬೇಕಲ್ಲ. ಯವ್ವ ನೀ ಹಿಂಗಂತಿದಿ ಡೆಂಗು ಮತ್ತ ಅವ ಅವಗೇನೋ ಒಂದ್ ಸೊಳ್ಳೆ ಕಡಿತ, ಮತ್ತ ಅವ ಕಡ್ದು ಸೊಳ್ಳೆ ನನ್ನ ಕಡಿತ ಅಂದ್ರ ಮತ್ ನನಗೂ ಬರ್ತೈತೇನ? ಬರ್ತೈತಿ. ಹೌದಾ? ಅದಕ್ಕ ನಾ ನಿನ್ಗೇನ್ ಹೇಳಾಕತ್ತೀನಿ ಅಂದ್ರ ಸೊಳ್ಳೆ ಎಲ್ಲಾರ್ಗೂ ಕಡ್ದದ್ದು ಬರುದಿಲ್ಲ. ಈಗ ಸೊಳ್ಳೆ ಯಾರಿಗ ಕಡಿತೈತಿ, ಅವ್ರ ದೇಹದಾಗ ಏನ್ರೆ ಡೆಂಗು ಲಕ್ಷಣ ಇತ್ತು ಅಂದ್ರ ಆ ಸೊಳ್ಳೆ ಬಂದ್ ನಿನಗ್ ಕಡಿದ್ರ ಬರ್ತೈತಿ. ಇಲ್ಲಿಕ್ರಿ ಇಲ್ಲ, ಆದ್ರೂ ನೋಡ ಏನ ಅನ್ಕಲ್ಲವ, ಕಾಜಿ ಮಾಡುದು ಮಾಡ್ಬೇಕು. ಅದ್ ಸರಿ, ಈಗ ನೀನ್ ಆ ಮುಂದಿನ ಓಣ್ಯಾಗಿನಕ್ಕಿ ನಮ್ಗ ಅರ್ಶನ ಕುಂಕುಮ ಕರೆದಿದ್ಲಲ್ಲ ಇಕಿ ಬಸವ್ವ, ನೆನಪೈತಿ ನಿನಗ? ಮತ್ತ ವರ್ಷ ಲಗ್ನ ಆಗಿತ್ತಕಿಂದ ಅದ ಮತ್ತ ಮಗಳ ಬಸರಂತಲ್ಲ, ಬಸರಂತ ಬೈಕಿ ಬುತ್ತಿ ತಂದಿದ್ರಂತ ಇವತ್ತ, ಅದಕ್ಕ ಆರ್ತಿ ಇಟ್ಕೊಂಡಂತ ಸಂಜೆಕ. ಮತ್ ಅದಕ್ಕ ನೀ ಕುಂತ ಬಿಟ್ಟಿಯಲ್ಲ, ಹೋಗೋಣ ಏನತ್ತ ಅಂತ. ಹೋಗೋಣಂತ ಆತು, ಮತ್ ನೀ ಏನ್ ಊಟ ಮಾಡಿ ಬಂದಿ ಏನ್ ಮತ್ ಮನಿಗ್ ಹೋದ್ಮೇಲೆ ಮಾಡಕ್ಕೆ? ನಾ ನೋಡ ಮನ್ಯಾಗ ನಮ್ ಹಿರಿಯಾಗ ಹುಡುಗರ್ಗೆ ಅಂತ ಹೇಳಿ ನಾನು ಈ ಹಾರ್ಕದ ತಾಲಿಪಟ್ಟು ಮಾಡೀನಿ. ಏನ ಹಾರ್ಕ? ಹ್ಞೂ, ಮತ್ ಕೇಳಿಲ್ಲೇನ ಅದೊಂದು ಸಿರಿಧಾನ್ಯ ಅದು.

ಈಗ ಕುಟ್ಟಲಿಕ್ಕೆ ಅಷ್ಟು ಸಮಯನೂ ಇಲ್ಲ, ಮತ್ತು ಅದರಲ್ಲಿ ಉತ್ತಮ ಗುಣಮಟ್ಟದ ಸಿರಿಧಾನ್ಯಗಳನ್ನು ಸಿಗುವುದಿಲ್ಲ. ಸೊ ಈಗ ಸಂಸ್ಕರಣಾ ಘಟಕಗಳು ಹಾಕಿದ್ರಿಂದ ನಿಮಗೆ ತುಂಬ ಲಾಭವಾಗಬಹುದು. ಪ್ರತಿ 100 ಗ್ರಾಮ್ ಹಾರಕದಲ್ಲಿ 350-360 ಕಿಲೋ ಕ್ಯಾಲರಿಯಷ್ಟು ಶಕ್ತಿ, 75 ಗ್ರಾಮ್ರಷ್ಟು ಶರ್ಕರ ಪಿಷ್ಟ ಅಂದರೆ ಕಾರ್ಬೋಹೈಡ್ರೇಟ್ಸ್, 9 ಗ್ರಾಮ್ ಪ್ರೋಟೀನ್, 2 ಗ್ರಾಮ್ ಕೊಬ್ಬು, 7 ಗ್ರಾಮ್ ಕಚ್ಚಾ ನಾರಿನಂಶ, 6-9 ಗ್ರಾಮ್ ಉಪಯುಕ್ತ ನಾರಿನಂಶ, 1.5 ಗ್ರಾಮ್ ಖನಿಜಾಂಶವಿದೆ. ಇದಲ್ಲದೆ ಪ್ರತಿ 100 ಗ್ರಾಮ್ದಲ್ಲಿ 32 ಮಿಲಿಗ್ರಾಮ್ ಸುಣ್ಣ, 164 ಮಿಲಿಗ್ರಾಮ್ ರಂಜಕ, 132 ಮಿಲಿಗ್ರಾಮ್ ಮ್ಯಾಗ್ನೇಷಿಯಂ, 3 ಮಿಲಿಗ್ರಾಮ್ ಕಬ್ಬಿಣ, 2 ಮಿಲಿಗ್ರಾಮ್ ತಾಮ್ರ ಮತ್ತು 1.5 ಮಿಲಿಗ್ರಾಮ್ ಸತುಗಳಿವೆ. ಹೀಗಾಗಿ ಇದೊಂದು ಉತ್ತಮ ಪೌಷ್ಟಿಕ ಆಹಾರ ಎನ್ನಬಹುದು. ಮತ್ತು ಬೇರೆ ಏಕದಳ ಧಾನ್ಯಗಳಿಗೆ ಹೋಲಿಸಿದರೆ ಹಾರಕದಲ್ಲಿ ಹಲವಾರು ಪೌಷ್ಟಿಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿರುವುದು ಕಂಡುಬಂದಿದೆ. ಇದರಿಂದ ತುಂಬ ಆರೋಗ್ಯ ಪ್ರಯೋಜನಗಳಿದ್ದೇವೆ. ಮೊದಲನೆಯದಾಗಿ ಮಧುಮೇಹ ನಿಯಂತ್ರಣಕ್ಕೆ ಹಾರಕ ಉಪಯುಕ್ತ ಆಹಾರ, ಏಕೆಂದರೆ ನಾರಿನಾಂಶ ಹೆಚ್ಚಾಗಿರುವುದರಿಂದ ಈ ಧಾನ್ಯವು ಕಡಿಮೆ ಗ್ಲೈಸಿಮಿಕ್ ಸೂಚಂಕ ಅಂದರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿರುತ್ತದೆ. ಇದರ ಪರಿಣಾಮವಾಗಿ ರಕ್ತದ ಸಕ್ಕರೆ ಅಂಶವನ್ನು ನಿಯಂತ್ರಿಸಬಹುದು. ಅಸ್ತಮಾ, ತಲೆನೋವು, ಬ್ಲಡ್ ಕ್ಲಾಟ್ಸ್ ಇಂತಹ ರೋಗಿಗಳಿಗೆ ಹಾರಕ ಉಪಯುಕ್ತ ಆಹಾರ. ಹಾರಕವು ಸೇವಿಸುವುದರಿಂದ ತೂಕ ಸಹ ನಿಯಂತ್ರಣದಲ್ಲಿ ಇಡಬಹುದು. ಹಾರಕವು ಲೆಸಿತಿನ್ ಹೊಂದಿದೆ, ಹಾಗಾಗಿ ಉತ್ತಮ ನಿದ್ರೆ ಹಾಗೂ ಮೆದುಳಿಗೆ ಬಲವನ್ನು ಒದಗಿಸಲು ಸಹಾಯ ಆಗುತ್ತದೆ. ಹಾರಕ ಸೇವಿಸುವುದರಿಂದ ಈಗ ಮಹಿಳೆಯಲ್ಲಿ ಪೋಸ್ಟ್ ಮೆನೋಪಾಸಲ್ ತೊಂದರೆಗಳು ಅದನ್ನು ಕೂಡ ಕಡಿಮೆ ಮಾಡಬಹುದು. ಪೋಸ್ಟ್ ಮೆನೋಪಾಸ್ ತೊಂದರೆಗಳಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯಕವಾಗಿದೆ. ಹಾರಕದಲ್ಲಿರುವ ಫಿನಾಲಿಕ್ ಕಾಂಪೌಂಡ್ ಮತ್ತು ಆಂಟಿ ಆಕ್ಸಿಡೆಂಟ್ ಸಾಮರ್ಥ್ಯಗಳಿಂದ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿತ ರೋಗಗಳನ್ನು ತಡೆಗಟ್ಟಲು ಸಹಾಯವಾಗುತ್ತದೆ. ಕಟಾವಿನ ನಂತರ ಹಾರಕ ಕಾಳವನ್ನು ಚೆನ್ನಾಗಿ ಒಣಗಿಸಬೇಕು. ಒಂದು ವೇಳೆ ನಾವು ಚೆನ್ನಾಗಿ ಒಣಗಿಸದಿದ್ದರೆ ಬೂಸ್ಟ್ ಬೆಳೆದು ವಿಷಕಾರಿಯಾಗಬಹುದು. ಬೂಸ್ಟ್ ಬೆಳೆದ ಧಾನ್ಯಗಳನ್ನು ಸೇವಿಸುವುದರಿಂದ ಫುಡ್ ಪಾಯ್ಸನಿಂಗ್ ಆಗುತ್ತದೆ. ಇದನ್ನು ತಡೆಗಟ್ಟಲು ಕಟಾವಿನ ನಂತರ ಹಾರಕವನ್ನು ಚೆನ್ನಾಗಿ ಒಣಗಿಸಿ ಇಡಬೇಕು. ನಾವು ನಮ್ಮ ದೇಶದಲ್ಲಿ ಹಲವಾರು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ಹಾರಕದಿಂದ ತಯಾರಿಸಬಹುದು. ಪೌಷ್ಟಿಕಾಂಶವನ್ನು ಹೆಚ್ಚಿಸಲು ಇತರ ಏಕದಳ ಮತ್ತು ದ್ವಿದಳ ಧಾನ್ಯ ಹಿಟ್ಟುಗಳೊಂದಿಗೆ ಬೆರೆಸಲಾಗುತ್ತದೆ. ಹಾರಕದ ಉಪ್ಪಿಟ್ಟು, ಮೆಂತೆ ಅನ್ನ, ಪಾಯಸ, ಪಲಾವ್, ಇಡ್ಲಿ, ದೋಸೆ, ಪೊಂಗಲ್, ಕಟ್ಲೆಟ್ ಇತ್ಯಾದಿ ಖಾದ್ಯಗಳನ್ನು ತಯಾರಿಸಬಹುದು. ವಿವಿಧ ಸಂಶೋಧನೆಯ ಪ್ರಕಾರ 30-100% ಹಾರಕದ ಹಿಟ್ಟಿನಿಂದ ಚಪಾತಿ, ರೊಟ್ಟಿ, ಆರೋಗ್ಯ ಡ್ರಿಂಕ್, ಸೂಪ್, ಪಾಪಡ್, ಚಕ್ಕುಲಿ, ವಡಾ, ಪಕೋಡ, ಬರ್ಫಿ ಇತ್ಯಾದಿ ತಯಾರಿಸಬಹುದು. ಮತ್ತು ಬೇಕರಿ ಪದಾರ್ಥಗಳಾದ ಕೇಕ್, ಬ್ರೆಡ್, ಕುಕ್ಕೀಸ್ ಕೂಡ ಮಾಡಬಹುದು. ಇದಲ್ಲದೆ ಸರಳ ಅಡುಗೆ ಮಾಡಲು ಸಿದ್ಧ ನೂಡಲ್ಸ್, ಶಾವಿಗೆ ಮತ್ತು ಬೇರೆ ಬೇರೆ ಆಕಾರ ಮತ್ತು ಬಣ್ಣದ ಪಾಸ್ತಾ ಕೂಡ ಮಾಡಬಹುದು. ಇಲ್ಲಿವರೆಗೆ ನಾವು ಸಿರಿಧಾನ್ಯದಲ್ಲಿ ಅಧಿಕವಾದ ನಾರಿನಾಂಶ ಇರುವ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇದರಿಂದಾಗಿ ಹಾರಕದ ಅಕ್ಕಿ ಬೇಯಿಸಲು ಹೆಚ್ಚು ನೀರು ಬೇಕಾಗುತ್ತದೆ. ಹಾರಕದ ಅಕ್ಕಿಯಿಂದ ಪಲಾವ್, ಉಪ್ಪಿಟ್, ಪಾಯಸ, ಇಡ್ಲಿ, ದೋಸೆ ಮಾಡಬಹುದು. ಹಾರಕದ ಅಕ್ಕಿಯನ್ನು 2-3 ಬಾರಿ ಚೆನ್ನಾಗಿ ತೊಳೆಯಬೇಕು. ನಾವು ಸಾಮಾನ್ಯವಾಗಿ ಹೇಗೆ ಪಲಾವ್ ಉಪ್ಪಿಟ್ಟು ಮಾಡುತ್ತೇವಲ್ಲ ಹಾಗೆ ಹಾರಕದು ಪಲಾವ್ ಉಪ್ಪಿಟ್ ಕೂಡ ಮಾಡಬೇಕು. ಆದರೆ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರುವುದರಿಂದ 1 ಕಪ್ ಹಾರಕದ ಅಕ್ಕಿಗೆ 3 ಕಪ್ ನೀರು ಹಾಕಬೇಕು. ಹಾರಕ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತದೆ. ಅದಕ್ಕದು ಒಳ್ಳೆಯದಾಗಿ ಕುಕ್ ಆಗಬೇಕಂದ್ರೆ 1 ಕಪ್ಗೆ 3 ಕಪ್ರಷ್ಟು ನೀರು ಹಾಕಬೇಕು. ಈಗ ನಾವು ಹಲವು ಪದಾರ್ಥಗಳನ್ನು ಹೇಗೆ ಮಾಡಬೇಕೆಂದು ತಿಳಿದುಕೊಡೋಣ. ಹಾರಕದ ಇಡ್ಲಿ ದೋಸೆ ಮಾಡಲು 3 ಕಪ್ ಹಾರಕದ ಅಕ್ಕಿಗೆ 1 ಕಪ್ ಉದ್ದಿನ ಬೇಳೆ ಉಪಯೋಗಿಸಿ ಅಕ್ಕಿ ಇಡ್ಲಿ ದೋಸೆ ಹೇಗೆ ಮಾಡ್ತೀವಲ್ಲೋ ಹಾಗೆ ಇದನ್ನು ಇಡ್ಲಿ ದೋಸೆ ಮಾಡಬಹುದು. ಮತ್ತು ಹಾರಕದ ಚಪಾತಿ ಮಾಡಲು 1 ಕಪ್ ಹಾರಕದ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು ಮಿಶ್ರಣ ಮಾಡಿ ಸಾಮಾನ್ಯವಾಗಿ ಚಪಾತಿ ಹೇಗೆ ಮಾಡ್ತೇವೋ ಹಾಗೆ ಮಾಡಬಹುದು. ಮತ್ತು ಹಾರಕದ ಚಕ್ಕುಲಿ ಮಾಡಲು ಹಾರಕದ ಹಿಟ್ಟಿಗೆ ಖಾರ ಪುಡಿ, ಜೀರಿಗೆ, ಬೆಣ್ಣೆ, ಇಂಗು, ಉಪ್ಪು ಮಿಶ್ರಣ ತಯಾರಿಸಿ ಸಾಮಾನ್ಯವಾಗಿ ನಾವು ಹೇಗೆ ಚಕ್ಲಿ ಮಾಡ್ತೇವೋ ಹಾಗೆ ಮಾಡಬಹುದು. ಇದರಿಂದ ನಾವು ದಿನನಿತ್ಯವಾಗಿ ಆಹಾರ ಹಾರಕದ ಆಹಾರವನ್ನು ಸೇವಿಸುವುದರಿಂದ ನಮಗೆ ಉತ್ತಮ ಆರೋಗ್ಯ ಸಿಗುತ್ತದೆ. ಹಾರಕದಲ್ಲಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಪ್ರಮುಖವೆಂದರೆ ಉಪಯುಕ್ತ ನಾರಿನಂಶ. ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಡೈಟ್ರಿ ಫೈಬರ್ ಅಂತೇವೆ. ಈಗಾಗಲೇ ನೋಡಬಹುದು, ಈಗ ಬೊಜ್ಜು, ದೇಹದ ತೂಕ ಎಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ನಾವು ನಾರಿನಾಂಶ ಹೆಚ್ಚಾಗಿ ತಗೊಳ್ಬೇಕು. ಮಧುಮೇಹಕ್ಕೂ ಕೂಡ ನಾರಿನಾಂಶ ಹೆಚ್ಚಾಗಿ ತಗೊಳ್ಬೇಕು. ಇದು ಹಾರಕದಲ್ಲಿ ಮತ್ತು ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಾಗಿದೆ. ಮತ್ತು ಈಗ ನಾವು ಕಾರ್ಬೋಹೈಡ್ರೇಟ್ಸ್ ಅಂತೇವಲ್ಲ, ನಾವು ಸಾಮಾನ್ಯವಾಗಿ ಈಗ ಏನು ಅಕ್ಕಿದ ಅನ್ನ ಮತ್ತು ಚಪಾತಿ ಇದೆಲ್ಲ ತಿಂತೇವೆ. ಇದಕ್ಕೆ ನಾವು ಇದರಲ್ಲಿ ಇರುವುದು ಕಾರ್ಬೋಹೈಡ್ರೇಟ್ಸ್ ಬೇಗ ಜೀರ್ಣ ಆಗುತ್ತದೆ. ಆದರೆ ಉತ್ತಮ ಆರೋಗ್ಯಕ್ಕೆ ನಿಧಾನವಾಗಿ ಜೀರ್ಣವಾಗುವುದು ಕಾರ್ಬೋಹೈಡ್ರೇಟ್ಸ್ ಬೇಕು. ಅದನ್ನು ಹಾರಕದಲ್ಲಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ನಿಮಗೆ ಸಿಗಬಹುದು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದಲ್ಲಿ ಹಾರಕದಿಂದ ತಯಾರಿಸಲಾದ ಪಾಸ್ತಾ ಮತ್ತು ಬೀಟ್ರೂಟ್ ಭರಿತ ಪಾಸ್ತಾವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸುಮಾರು 5 ತಿಂಗಳವರೆಗೆ ಇದನ್ನು ಇಡಬಹುದು. ನಮ್ಮ ಸಂಶೋಧನೆಯ ಪ್ರಕಾರ ಇದು ಉತ್ತಮ ಗುಣಮಟ್ಟ ಹೊಂದಿದೆ. ಇದರಲ್ಲಿ ಪ್ರೋಟೀನ್, ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಉತ್ತಮ ಮೂಲವಾಗಿದೆ. ಹಾರಕದಿಂದ ಇನ್ನೂ ಹಲವಾರು ಆಹಾರ ಪದಾರ್ಥಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಬೀಟ್ರೂಟ್ ಭರಿತ ಶಾವಿಗೆ, ಹಾರಕದ ಲಡ್ಡು ಮಿಕ್ಸ್ ಮತ್ತು ಹಾರಕದ ತಾಲಿಪಿಟ್ಟು ಮಿಕ್ಸ್ ಕೂಡ ತಯಾರಿಸಲಾಗಿದೆ. ಇದು ಕೂಡ ಉತ್ತಮ ಬಾಳಿಕೆಯನ್ನು ಹೊಂದಿದೆ. ಈಗ ಒಟ್ಟಾಗಿ ಸಿರಿಧಾನ್ಯ ಹಾರಕ ಅತಿ ಪ್ರಾಚೀನ ಕಾಲದಿಂದ ಬೆಳೆಯುವ ಧಾನ್ಯ ಮತ್ತು ನಮ್ಮ ಭಾರತ ದೇಶಕ್ಕೆ ಸಾಂಪ್ರದಾಯಿಕ ಆಹಾರ. ಇದನ್ನು ನಾವು ದಿನನಿತ್ಯವಾಗಿ ಸೇವಿಸುವುದರಿಂದ ಉತ್ತಮ ಪೋಷಣ ಮತ್ತು ಅತ್ಯುತ್ತಮ ಆರೋಗ್ಯ ಪಡೆಯಬಹುದು. ಕೇಳಿದ್ಯಾಕಲ್ಲವ್ವ, ತಾಲಿಪಟ್ಟಿ ಯಾಕೆ ಮಾಡಿದಿ ಅಂದಿ ನನಗೆ ನೋಡು, ಎಷ್ಟು ಚಂದ ಹೇಳ್ತಾರವೇ, ಬಾ ಚಂದ. ಯವ್ವ, ನಾ ತಿಳ್ಕೊಳ್ಳೋದು ಎಷ್ಟೈತಿ ಅಂತಿನವ ನಾನು. ನೀ ಹಂಗೆಲ್ಲ ನೀನು ತಿಳ್ಕೊಂಡಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಅವಾಗ ಅವಾಗ ನೋಡೋ, ಶುಕ್ರವಾರ ಶುಕ್ರವಾರ ನಮ್ಮ ಕೃಷಿ ರಂಗದಾಗ ಹೆಣ್ಮಕ್ಳ ಸಂಬಂಧ ಅಂತನ ನಾವು ಗ್ರಾಮ ಲಕ್ಷ್ಮಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಾಕತ್ತೀವಿಲ್ಲ, ಈ ಕಾರ್ಯಕ್ರಮದಾಗ ಸಾಕಷ್ಟು ಮಹಿಳೆಯರು ತಿಳ್ಕೊಂಡವರು, ಸ್ವ ಉದ್ಯೋಗ ಮಾಡೋರು, ಕಾಯಿಪಲ್ಯ ಬೆಳೆಯವರು, ಸಾವಯವ ಕೃಷಿ ಮಾಡೋರು, ಹಿಂಗೆ ತರಾವರಿ ಹೆಣ್ಮಕ್ಳು ಬಂದು ಮಾತಾಡ್ತಾರೆ. ಎಲ್ಲರೂ ಬಂದು ಏನೇನು ತಮಗೆ ಏನೇನು ಮಾಡ್ಯಾರ ಅವನ್ನೆಲ್ಲ ಹೇಳ್ತಾರೆ. ಇದು ಟೈಮ್ ಒಂದು ಹೇಳ್ಬಿಡಲ್ಲ ಮತ್ತೆ ಹಂಗ ಸಂಜಿಕ 6:50 ಕೃಷಿ ರಂಗ ಅಂತ ಬರ್ತೈತಲ್ಲ, ಅದ್ರಾಗ ಶುಕ್ರವಾರ ಶುಕ್ರವಾರ ಗ್ರಾಮ ಲಕ್ಷ್ಮಿ ಅಂತ ಬರ್ತೈತಿ. ನಾ ಹೊಲದಿಂದ ಬಂದಿರ್ತೀನಿ, ಅವಾಗ ಕುಂತ ಕೇಳ. ಹೌದು, ಮತ್ತೆ ಇದನ್ನ ಕೇಳ್ಕೊತ ಕೂಡುದಾತು, ಆಕೆ ಆರ್ತಿ ಮಾಡ್ಯಾಳ ನಡಿ ಮತ್ತೆ ಕುಂತಿಲ್ಲ ನಡಿ. ಇಲ್ಲಿ ನೋಡಿಲ್ಲೇ ಇನ್ನೂ ಒಂದು ಕೇಳಿನ, ಆಕಿ ಬಸಕ್ಕ ಮಠಪತಿ ಬಾಳ ಚಂದ ಹಾಡು ಹಾಡ್ತಾಳ, ಬೈಕಿ ಹಾಡ ಇವತ್ತು ಹಾಡಕ್ಕಿದ್ದಾಳ ಅಂತ ಕಿ ಕೇಳೋಣ ನಡಿ. ನಡಿ ಮತ್ತೆ ಅಲ್ಲೇ ಕೇಳೋಣ. ಬಯಕಿ ಕಾಡವ ನನಗ ಬಬಾಲ ಮೂಡನವ, ಬಯಕಿ ಕಾಡವ ನನಗ ಬಬಾಲ ಮೂಡನವ, ಒಂದ ತಿಂಗಳವ ಬಾಲ ಮೂಡ್ಯಾನವ್ವ, 5 ತಿಂಗಳವ ಬಯಕಿ ಕಾಡೆವ ನನಗೊಬ್ಬ ಬಾಲ ಮೂಡೆನವ್ವ ಬಯಕಿ ಕಾಡೆವ ನನಗೊಬ್ಬ ಬಾಲ ಮೂಡೆನವ್ವ ಒಂಬತ್ತು ತಿಂಗಳವ್ವ ದಿನವ ತುಂಬಿ ಬಂದವವ್ವ ದಿನವ ತುಂಬಿ ಬಂದವವ್ವ ಬಯಕಿ ಕಾಡೆವ ನನಗೊಬ್ಬ ಬಾಲ ಮೂಡೆನವ್ವ ಬಯಕಿ ಕಾಡೆವವ್ವ ನನಗೊಬ್ಬ ಬಾಲ ಮೂಡೆನವ್ವ ಹತ್ತು ತಿಂಗಳವ್ವ ಯವ್ವ ಕಲವ ನಡಿ ಹೊತ್ತಾಗಕತ್ತ ಮನ್ಯಾಗ ಊಟ ನೀಡ್ಬೇಕ ಮತ್ತ ಇಲ್ಲೇ ಕುಂತ್ರ ಹಂಗ ಆಕೈತಿ ನೋಡ್ದ ಬೈಕಿ ಹಾಡು ಎಷ್ಟು ಚಂದ ಹಾಡಿದ್ಲಲ್ಲ ಭಾಳ ಚಂದ ಹಾಡಿದ್ರು ಎಷ್ಟು ಬೈಕಿ ಬೇವು ಹಾಡು ಆಮೇಲೆ ಅವ್ರು ಎಷ್ಟು ತಿನ್ಸಾ ತಂದಿದ್ರು ನೋಡಿದೆ ಅವೇ ಮತ್ತ ಹೌದು ಒಂದು ಸಂಭ್ರಮ ಅಲ್ಲೇನ ಕಲವ ಇದ ಹೌದು ಹೌದು ನಡಿ ನಡಿ ಕಡಿಲಾತ ಮಳಿನೂ ಬರಾಕತ್ತೈತಿ ನಡಿ ಹೋಗೋಣ ಯವ್ವ ನಾನು ಹೋದ ಕುಳೇನ ಮೊದ್ಲಕ್ ನನ್ನ ಮಗ ಬಂದಂದ್ರ ನೀ ಹೇಳಿಯಲ್ಲ ಆ ಟೈರ್ ಎತ್ತಿ ಒಗಿಸ್ಬೇಕು ಆಮೇಲೆ ಆ ಡ್ರಮ್ ಮೇಲೆ ಮುಚ್ಚಿಸ್ಬೇಕು ಅದೆರಡು ಕೆಲಸ ನೀ ಮಾಡ ಮತ್ತ ಹೊತ್ತಾತ ಹೋಗೋಣ ನಡಿ ನಡಿ ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ ಈಗ ಕಲಗಟಗಿ ತಾಲೂಕಿನ ಶಿಗಿಗಟ್ಟಿಯ ರೇಣುಕಾ ನಾಗರಾಜ್ ಜಾಧವ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಬರತಾರ ನಮ್ಮ ಮಂಜುನಾಥ ಅವರ ಪಾದ ಅಪ್ಪ ಮಂಜುನಾಥನೆ ಶಿವ ಪೂಜವತುಗಿರೆ ಅಪ್ಪ ಮಂಜುನಾಥರ ಶಿವ ಪೂಜವತುಗಿರೆ ಅಪ್ಪ ಮಂಜುನಾಥನ ಶಿವ ಪೂಜವತುಗಿರೆ ಇತ್ತಲದಾಗ ದುಂಡ ಮಲಗಿ ಹೂವೆ ಅತ್ತಿ ತುಳಸವ ಬಂದೆ ಕೊಯ್ದಾಳ ತುಗಿರೆ ಅತಿ ತುಳಸವ ಬಂದ ಕೊಯ್ದಾಳ ತುಗಿರೆ ಅತಿ ತುಳಸವ ಬಂದ ಕೊಯ್ದಾಳ ತುಗಿರೆ ಅತಿ ತುಳಸವ ಬಂದ ಕೊಯ್ದಾಳ ತುಗಿರೆ ಅತಿ ತುಳಸವ ಬಂದ ಕೊಯ್ದಾಳ ತುಗಿರೆ ಆರತಿ ಬಂದ ಸಡ ಸಡ ಹೊಡದೆ ಗುಡಿಯಾಗಿಲ್ಲೇನೆ ಮಂಜುನಾಥರ ತುಗಿರೆ ಗುಡಿಯಾಗಿಲ್ಲೇನೆ ಮಂಜುನಾಥನ ತುಗಿರೆ ಗುಡಿಯಾಗಿಲ್ಲೇನೆ ಮಂಜುನಾಥನ ತುಗಿರೆ ಗುಡಿಯಾಗಿಲ್ಲೇನೆ ಮಂಜುನಾಥವರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಮೋತಿನ ಬಾಗಿಲ ತೆರೆದಿರಲೆ ತುಗಿರೆ ಸಂಪ್ರದಾಯದ ಪದಗಳನ್ನ ಕೇಳುತ್ತಿರುವಿರಿ. ಮಾಡುವೆ ನಮಸ್ಕಾರ ಶಿವನ ಸದರಿಗೆ ಶಿವನ ಸದರಿಗೆ ನೆನದೆ ನೀ ಗಣಪೈನ ಚೆನ್ನಾಗಿ ಪೇಳುವೆ ಚಿಗರಿ ಬಾಳೆವನೆ ಚೆನ್ನಾಗಿ ಪೇಳುವೆ ಚಿಗರಿ ಬಾಳೆವನೆ ಚಿಗರಿ ಹೊಂಟಿತರಿ ಅಡವಿಯಾರಣಕ ಚಿಗರಿ ಹೊಂಟಿತರಿ ಅಡವಿಯಾರಣಕ ಚಿಗರಿ ಹೊಂಟಿತರಿ ಅಡವಿಯಾರಣಕ ಅಡವಿಯಾರಣಕ ಅಲ್ಲ ಬಾರಸ ಅಡತಿದ ಬೇಟಿಯನೆ ಅಲ್ಲ ಬಾರಸ ಅಡತಿದ ಬೇಟಿಯನೆ ಚಿಗರಿ ನೋಡಿ ಕಾಸ ಗುರಿ ಇಟ್ಟನ ಸವನೆ ಚಿಗರಿ ನೋಡಿ ಕಾಸ ಗುರಿ ಇಟ್ಟನ ಸವನೆ ಚಿಗರಿ ನೋಡಿ ಕಾಸ ಗುರಿ ಇಟ್ಟನ ಸವನೆ ಗುರಿ ಇಟ್ಟನ ಸವನೆ ನಿನ್ನೆ ಮೊನ್ನೆ ಇಳದೇನ್ರಿ ಜೋಡ ಮಕ್ಕಳನೆ ಮೊನ್ನೆ ಇಳದೇನ್ರಿ ಜೋಡ ಮಕ್ಕಳನೆ ಕೊಲವಂತರಿ ನನ್ನಸಿ ಬರತೇನ್ರಿ ಕೊಲವಂತರಿ ನನ್ನ ಉಣಸಿ ಬರತೇನ್ರಿ ಕೊಲವಂತರಿ ನನ್ನ ಉಣವಂತರಿ ನನ್ನ ಸುಳ್ಳೇಳಿ ಹೋಗಾಕ ಮಡತಿದಂಚಿಗಿನ ಸುಳ್ಳೇಳಿ ಹೋಗಾಕ ಮಡತಿದಂಚಿಗಿನ ಸುಳ್ಳೇಳಿ ಹೋಗಾಕ ಮಡತಿದಂಚಿಗಿನ ಸುಳ್ಳೇಳಿ ಹೋಗಾಕ ಮಡತಿದಂಚಿಗಿನ ಸುಳ್ಳೇಳಿ ಹೋಗಾಕ ಮಡತಿದಂಚಿಗಿನ ಮಡತಿದಂಚಿಗಿನ ಗಣಚಿಗರಿ ಕೇಳತೈತ್ರಿ ಇಷ್ಟ ತಡವ್ಯಾಕ ಗಣಚಿಗರಿ ಕೇಳತೈತ್ರಿ ಇಷ್ಟ ತಡವ್ಯಾಕ ಗಣಚಿಗರಿ ಕೇಳತೈತ್ರಿ ಇಷ್ಟ ತಡವ್ಯಾಕ ಇಷ್ಟ ಹೊತ್ತ್ಯಾಕ ಏನ ಹೇಳಲಿ ನನ್ನ ನನ್ನ ಅಭಿಮಾನ ಏನ ಹೇಳಲಿ ನನ್ನ ನನ್ನ ಅಭಿಮಾನ ಹೇಳಲಿ ನನ್ನ ನನ್ನ ಅಭಿಮಾನ ಏನ ಹೇಳಲಿ ನನ್ನ ನನ್ನ ಅಭಿಮಾನ ಹೇಳಲಿ ನನ್ನ ನನ್ನ ಅಭಿಮಾನ ನನ್ನ ಅಭಿಮಾನ ನಕಚಿಗರಿ ಹೊಂಟವರಿ ಅಡವಿಯಾರಣಕ ನಕಚಿಗರಿ ಹೊಂಟವರಿ ಅಡವಿಯಾರಣಕ ನಕಚಿಗರಿ ಹೊಂಟವರಿ ಅಡವಿಯಾರಣಕ ಅಡವಿಯಾರಣಕ ಅಲ್ಲ ಬಾರಸ ಅಡತಿದ ಬೇಟಿಯನೇ ಬಾರಸ ಅಡತಿದ ಬೇಟಿಯನೇ ಬಾರಸ ಅಡತಿದ ಬೇಟಿಯನೇ ಕಲಘಟಗಿ ತಾಲೂಕಿನ ಶಿಗಿಗಟ್ಟಿಯ ರೇಣುಕಾ ನಾಗರಾಜ್ ಜಾಧವ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದವನ್ನು ಇದುವರೆಗೆ ಕೇಳಿದ್ರಿ. ಈಗ ತಿಕೋಟಾದ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದ. ಕೊಟ್ಟಾರೋ ಅಜಮದನಿಗೆ